ಗಜ ಭಾಗ ಜನ ಭಾಗಜವದನ ಮಾಡ್ತೀಯಲ್ಲ ನೀ ಯಾರು? ನನಗ ಈ ಕೂಡಿದ ಮಂದಿಯೆಲ್ಲ ದೂತೆ ದೂತೆ ಅಂತಾರ್ರಿ. ದೂತೆ ಅಂದ ಮ್ಯಾಗ ನೀನು ನನ್ನ ಭಕ್ತಳಾದೆ, ನಾ ಯಾರು ಅಂತ ಹೇಳಬೇಕಾತಲ್ಲ. ಹೌದು, ಹೇಳ್ತೀರಿ ಕೇಳು. ಹೇಳ್ರಿ. ನಾನು ನಿರಾಕಾರನು, ನಿರಾಕಾರನು, ನಿರ್ಗುಣನು, ನಿರ್ಗುಣನು, ನಿರ್ವಿಕಲ್ಪ, ನಿರ್ವಿಕಲ್ಪ, ನಿರಾಲಂಬ, ನಿರಾಲಂಬ, ನಿರ್ವಯ, ನಿರ್ವಯ, ಸತ್ವಾದಿ ಗುಣರಹಿತನು, ಓಹೋ, ಆನಂದಾದಿ ಗುಣಗಳಿಂದ ಪರಿಪೂರ್ಣನು, ನಿತ್ಯ ಸತ್ಯನು ಆದ ಬ್ರಹ್ಮಾಂಡ ಭರಿತನಿದ್ದೇನೆ. ಅಲ್ರಿ, ಹಿಂಗ ಬ್ರಹ್ಮಾಂಡ ಭರಿತನಿದ್ದೇನೆ ಹಂಗಿದ್ದೇನೆ ಅಂದ್ರೆ ನಮ್ಗೆ ಹೆಂಗ್ ತಿಳಿಯೋದ್ರಿ? ಸ್ವಲ್ಪ ಬಿಚ್ಚಮಗ್ಗಿಯಾಗಿ ಬಿಡಿಸಿ ಹೇಳ್ರಲ್ಲ. ಆತಾತು, ಹೇಳ್ತೀನಿ ಕೇಳು. ಕ್ಷೀರ ಸಾಗರದಲ್ಲಿ ವಾಸಿಸುವ ಶ್ರೀಮನ್ನಾರಾಯಣನೇ ನಾನು. ನಮಸ್ಕಾರಪ್ಪ. ನನಗ ಅನಂತ ಶಯನ, ಅನಂತ ಶಯನ, ಮುರಳೀಧರ, ಮುರಳೀಧರ, ಮುಕುಂದ, ಮುಕುಂದ, ಕೇಶವ, ಕೇಶವ, ಮಾಧವ, ಮಾಧವ, ಭಕ್ತವತ್ಸಲ, ಓಹ್, ಹೀಗ ಅನೇಕ ನಾಮಗಳುಂಟು. ಅಲ್ರಿ, ಹಿಂಗ ಅನೇಕೊಂದು ದೋಣ ಅನೇಕೊಂದು ತಗೊಂಡ ನಾವು ಉಪಚನೆ ಕೊಂಡ್ರೆ ಈಗ ಸದ್ಯಕ್ಕೆ ನೀವು ಯಾವ ಅವತಾರದಾಗಿದ್ದೀರಿ ಅದನ್ನ ಹೇಳ್ರಲ್ಲ. ಹೇಳ್ತೀನಿ ಕೇಳು. ಹೇಳ್ರಿ. ವಸುದೇವ ದೇವ ಕೀ ಸುತ, ವಸುದೇವ ಎನ್ನ ಹೆಸರ ಕೃಷ್ಣನಾಥ, ಎನ್ನ ಹೆಸರ ಕೃಷ್ಣನಾಥ, ಮಮಕಂ ಸನ್ನ ಮಾವ ಕಂಸಣ್ಣ, ಮಾವ ಕಂಸಣ್ಣನ ಕೊಂದಂತೆ ಆತ. ಪಾಂಡವರ ಮನೆಯ ದೂತ, ಎನ್ನ ಹೆಸರ ಕೃಷ್ಣನಾತ, ಎನ್ನ ಹೆಸರ ಕೃಷ್ಣನಾತ. ಏದೂತೆ, ನನಗ ಸಿರಿಕೃಷ್ಣ ಸಿರಿಕೃಷ್ಣ ಅಂತಾರ. ಅಂದ್ರ ಇಷ್ಟೊತ್ತನ ಸಿರಿಯಾಗಿದ್ರೇನ್ರಿ? ಏದೂತೆ ಜಾಸ್ತಿ ಮಾಡ್ಬೇಡ. ಸಿರಿ ಅಂದ್ರೇನು? ಏನ್ರಿಪ್ಪ? ಲಕ್ಷ್ಮಿ ಅಂತ. ಇನ್ನ ಕೃಷ್ಣ ಅಂದ್ರ ನನ್ನ ಹೆಸರು. ಓ, ನೀವು ಲಕ್ಷ್ಮೀ ಕೃಷ್ಣ? ತಿಳಿತೇನು. ತಿಳಿತು ಬಿಡ್ರಿಪ್ಪ. ಮತ್ತ ನೀವು ಆ ವೈಕುಂಠ ಪದವಿ ಬಿಟ್ಟು ಇಲ್ಲಿ ಬರಾಕ ಕಾರಣ ಏನ್ರಿ? ಕಾರಣ ಐತಿ, ಹೇಳ್ತೀನಿ ಕೇಳು. ಹೇಳ್ರಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮನಾಂ ಸುಜಾಮ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದೂತೆ, ಈ ಭೂಲೋಕದೊಳಗ ಯಾವಾಗ ಯಾವಾಗ ಧರ್ಮ ಅಧೋಗತಿಗೆ ಇಳಿತದೋ ಆಗೆಲ್ಲ ನಾ ಇಲ್ಲಿ ಅವತಾರ ತಾಳ್ತೇನೆ. ಹೌದ್ರಿ? ನೀವು ಮತ್ತ ಹಂಗ ಅವತರಿಸುವಾಗ ಇಲ್ಲಿ ಬರುವಾಗ ಒಬ್ರ ಬಂದ್ರು? ಏನ, ಯಾರನ್ನಾರು ಕರ್ಕೊಂಡು ಬಂದ್ರು? ನನ್ನ ಭಕ್ತ ಮಂಡಳಿಯೇ ನನ್ನ ಕುಟುಂಬ. ಓಹ್, ಅವರೆಲ್ಲರ ಜೊತೆಗೂಡಿನೇ ಇಲ್ಲಿಗೆ ಬಂದೇನಿ. ಯಾರ್ಯಾರಿಪ್ಪ ಅವರು? ಮೈತ್ರಾವತಿ, ಮೈತ್ರಾವತಿ, ಜಾಂಬವತಿ, ಜಾಂಬವತಿ, ವೃಂದಿ, ವೃಂದಿ, ಗಂಧಿ, ಗಂಧಿ, ಕಾಲಿಂದಿ, ಕಾಲಿಂದಿ, ತುಳಸಿ, ತುಳಸಿ, ಸತ್ಯಭಾಮ, ರುಕ್ಮಿಣಿ ಮೊದಲಾದವರನ್ನ ಕೂಡ್ಕೊಂಡು ಇಲ್ಲಿಗೆ ಬಂದಿದ್ದೇನೆ. ಬರೇ ಹೆಣ್ಮಕ್ಳ ಮಜಲ ಐತಲ್ರಿ. ಏದೂತೆ ಚಾಷ್ಟಿ ಮಾಡ್ಬೇಡ. ಅವರೆಲ್ಲ ಈಗ ತಮ್ಮ ತಮ್ಮ ಮಂದಿರದೊಳಗದಾರ. ಅವ್ರನ್ನೆಲ್ಲ ತಮ್ಮ ತಮ್ಮ ಮಂದಿರದಾಗ ಬಿಟ್ಟು ಇಲ್ಲೇನು ಲೈನ್ ಹೊಡಕ್ ಬಂದ್ರೆ ನೀವು? ದೂತೆ ಜಾಸ್ತಿ ಮಾಡಬಾರ್ದು. ಆಯ್ತಾಯ್ತು ಬಿಡ್ರಿಪ್ಪ. ಈಗ ನಾ ಯಾಕೆ ಬಂದೇನಿ ಅಂತ? ಹೌದು, ನೀವು ಯಾಕೆ ಬಂದ್ರಿ ಅಂತ ಹೇಳ್ಬೇಕು. ಹೇಳ್ತೀನಿ ಕೇಳು. ಪಾತಾಳ ಲೋಕದೊಳಗ ಬಲಿ ಚಕ್ರವರ್ತಿ ನನ್ನ ಧ್ಯಾನ ಮಾಡ್ತಿದ್ದ. ಧ್ಯಾನ ಮಾಡ್ತಿದ್ರು? ಅವನಿಗೆ ನನ್ನ ದರ್ಶನ ಕೊಡ್ಬೇಕಾಗಿತ್ತು, ಮತ್ತೆ ನನ್ನ ಗುರುಗಳಾದ ಸಂದೀಪ ಮುನಿಗಳನ್ನ ಭೇಟಿಯಾಗಬೇಕಾಗಿತ್ತು. ಅದಕ್ಕಂತ ಹೊರಟಿದ್ದೆ. ಆತು, ನಾನು ನನ್ನ ಭಕ್ತನ ದರ್ಶನಕ್ಕೆ ಹೊರಟಿದ್ದೇನೆ. ನಾನಿನ್ನು ಬರಲಿ? ಹೋಗಿ ಬರ್ತೀರಿ? ಆಯ್ತಿರಪ್ಪ, ಹೋಗಿ ಬರ್ರಿ. ನಂದ ಕಂದ ಗೋವಿಂದ ಮುಕುಂದ ಮಾಧವ ಮಧುಸೂದನ, ಮಾಧವ ಮಧುಸೂದನ, ಮಧುಸೂದನ, ಮಧುಸೂದನ. ಯಾರ ನೋಡಿರಯ್ಯ, ಯಾರ ಕಾಣಿರಯ್ಯ, ಯಾರ ಬಂದಂತವ್ರು ಯಾರು? ನನ್ನಿಷ್ಟು ವಿಚಾರ ಮಾಡ್ತೀಯಲ್ಲ, ನೀ ಯಾರ? ನನಗ ದೂತೆ ದೂತೆ ಅಂತಾರ್ರಿ. ಇನ್ನ ನಾ ಯಾರ ಅಂತ ಹೇಳ್ತೀನಿ ಕೇಳ. ಹೇಳ್ರಿ. ಚೀರ ಸಾಗರ ತವರ ಮನಿ ಸ್ಥಿರವಾಗಿ ಸ್ಥಿರವಾಗಿ ಸ್ಥಿರವಾಗಿ ಇರುವುದು ವೈಕುಂಠ ಪೂರ ದೂತೆ. ಕ್ಷೀರಸಾಗರ ನನ್ನ ತವರ್ ಮನೆ, ಓಹ್ ದ್ವಾರಕಾ ನಮ್ಮ ಅತ್ತಿ ಮನೆ, ಇನ್ನ ನಾ ಸ್ಥಿರವಾಗಿ ಇರುವುದು ವೈಕುಂಠಪುರ. ಅಯ್ಯೋ ನಮ್ಮವ್ವ ನೋಡಾಕ ಎಷ್ಟ್ ಚಂದ ಕಾಣ್ತಿ, ಹೋಗಿ ಹೋಗಿ ಆ ಕುಂಟಿಗೆ ಕೊಟ್ರ ನಿನ್ನ. ಏ ದೂತೆ ಚಾಷ್ಟಿ ಮಾಡ್ಬಾರ್ದ, ನಾನು ಕುಂಟ ಅನ್ಲಿಲ್ಲ ವೈಕುಂಠಪುರ ಅಂದೆ. ಓಹೋ ಆತ್ ಬಿಡ್ರವ, ಮತ್ತ ನಿಮ್ಗ ಅತ್ತಿ ಮಾವ ಇರ್ಬೇಕಲ್ರಿ? ಯಾಕಿಲ್ಲ, ಅದಾರಲ್ಲ ದೇವಕಿಯವರು ಬಂದು ಎನಗ ಅತ್ತೆ ಆಗ್ಬೇಕು, ವಸುದೇವರು ಎನಗ ಮಾವಂದಿರ ಆಗ್ಬೇಕು, ಇನ್ನ ಆ ಬಲರಾಮ್ ದೇವ್ರ ಇದ್ದಾರಲ್ಲ ಅವ್ರು ಬಂದು ನನಗ ಖಾಸ ಭಾವಂದಿರ ಆಗ್ಬೇಕು. ಖಾಸ ಇದ್ಯಾ ಬಾವ ನಮ್ಮವ್ವ, ಖಾಸ ಬಾವೋ ಬಾತ್ ಬಾವೋ ನಿನ್ ಮಂಗ್ಯನ ಬಾವೋ ಹೇಳವ್ವ. ಏ ಚಾಷ್ಟಿ ಮಾಡ್ಬಾರ್ದ. ಆತ್ ಬಿಡ್ರಿ ವಾ, ಎಲ್ಲಾನು ಹೇಳಿದ್ರಿ, ಮುಖ್ಯವಾದ ಹೆಸರ ಬಿಟ್ರಲ್ಲ. ಮುಖ್ಯವಾದ ಹೆಸರು ಅಂದ್ರ? ಏ ನಿಮ್ ಪುರುಷ ಅಂದ್ರ ಹೆಸರು ರೀ? ದೂತೆ ಶ್ರೀಕ್ರಿ. ಹಾ ಸೀರೆ ಕಿರಿದಾದ್ರ ಜಗ್ಗಿ ಹೊತ್ಕೋಬೇಕವ್ವ, ಹಿಂಗ್ ಮಂದ್ಯಾಗ ಹೇಳ್ತಾರನ? ದೂತೆ ಹೇಳ್ತೀನಿ ಕೇಳ. ಅಲ್ರಿವ ಎಲ್ಲ ವಿಷಯ ಹೇಳಿದ್ರಿ, ಮುಖ್ಯವಾದ ಹೆಸರ ಬಿಟ್ರಲ್ಲ. ಮುಖ್ಯವಾದ ಹೆಸರು ಅಂದ್ರ? ನಿಮ್ ಪುರುಷ ಅಂದ್ರ ಹೆಸರು ರೀ? ಹೇಳ್ತೀನಿ ಕೇಳ. ಹೇಳ್ರಿ. ಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಶ್ರೀಕೃಷ್ಣ ಪುರುಷ ಸರಿಸವತಿ ಸತ್ಯ ಬಾಮ ಸರಿಸವತಿ ಸತ್ಯ ಬಾಮ ಎನ್ನ ಹೆಸರ ರೂಪಿಣವ್ವ ಎನ್ನ ಹೆಸರ ರೂಪಿಣವ್ವ ದೂತೆ ಶ್ರೀ ಕ್ರಿ. ಅಯ್ಯ ನಮ್ಮವ್ವ ಸೀರೆ ಕಿರಿದಾದ್ರ ಜಗ್ಗಿ ಹೊತ್ಕೋಬೇಕವ್ವ, ಹಿಂಗ್ ಮಂದ್ಯಾಗ ಹೇಳ್ತಾರ ನಾನು. ಏ ದೂತೆ ಚಾಷ್ಟಿ ಮಾಡ್ಬಾರ್ದು, ನಾನು ಸೀರೆ ಕಿರಿದು ಅನ್ಲಿಲ್ಲ, ಆ ಶ್ರೀಕೃಷ್ಣ ಪರಮಾತ್ಮರ ಬಂದ್ ಎನಗ ಪ್ರೀತಿಯ ಪುರುಷಂದ್ರಾಗ್ಬೇಕು ಅಂದೆ. ನೋಡವ್ವ ಎಷ್ಟ್ ಚಂದ ಐತಿ ಹೆಸರ. ಅಲ್ರಿ ನಡ್ಬರ್ಕ ಯಾಕೋ ಮತ್ತೆ ಕೈ ಚಿಲಕ ಹಾಕಿದ್ರಲ್ಲ? ಕಾರಣದ ದೂತೆ, ನನಗೊಬ್ಬಕಿ ಸವತಿದಾಳ. ಯಾರು ಇವ್ರು? ಆ ಸತ್ರಾರ್ಜಿತ ರಾಜನ ಮಗಳು ಸತ್ಯಭಾಮೆ ಇದ್ದಾಳಲ್ಲ, ಆಕಿ ಬಂದ ನನಗ ಸರಿ ಸರಿ ಸರಿ ಸೌತಿ ಆಗ್ಬೇಕ. ಏ ನಮ್ಮವ್ವ ಮೊದ್ಲ ಹೇಳಿದ್ರ ಅಷ್ಟು ದೂರ ಹೋಕಿನಲ್ಲ, ನಿನ್ ಸೌತಿ ಗದ್ದಲ್ದಾಗ ನಾನು ಎಲ್ಲಿ ಬಿಡ್ದೀನಿ? ದೂತೆ ಚಾಷ್ಟಿ ಮಾಡ್ಬಾರ್ದ, ನಿನಗದ ಗೊತ್ತಾಗಂಗಿಲ್ಲ, ಅದ ಸೌತಿ ಮತ್ಸರ. ಮತ್ಸರ ಅಂದ್ರ? ಅಷ್ಟು ಗೊತ್ತಿಲ್ಲನ ಹೊಟ್ಟೆ ಕಿಚ್ಚ ಕಿಚ್ಚ ಕಿಚ್ಚ ಹರಿಸ್ಬೇಡ್ರಿ, ಹರಿಸ್ಬೇಡ್ರಿ. ಯಾಕೋ ನನ್ನ ಒಂದೆರಡು ಗೊಂಜಾ ತಿನ್ನಿರ ಸುಟ್ಕೋತೀನಿಲ್ಲ. ನಿನ್ನ ಗೊಂಜಾ ತಿನ್ನಿ ಸುಟ್ಕೊಳ ಕಿಚ್ಚ ಅಲ್ಲಿದೆ ಹೊಟ್ಟೆನ್ ಕಿಚ್ಚಿದ ಹಂಗಡಿ. ಆತ್ ಬಿಡ್ರ, ಮತ್ ನೀವ್ಯಾರಂತ ಹೇಳೇ ಇಲ್ಲಲ್ಲ. ಹೇಳ್ತೀನಿ ಕೇಳ. ಹೇಳ್ರಿ. ಆ ಭೀಷ್ಮಕನ ಗರ್ಭಾಮನಿ ಗರ್ಭಾಮಣಿ ರುಕ್ಮಾಂಗದನ ಭಗಿನಿ ಭಗಿನಿ ಅನುರೇಣುವಿನಲ್ಲಿ ಪೂರ್ಣಿ ಪೂರ್ಣಿ ಆ ಜಾನ ಕೃಷ್ಣನ ಪಟ್ಟದರಾನೆ. ಓಹೋ ಎನಗೆ ಬಂದು ರನ್ಯ ರುಕ್ಮಿಣಿ ರನ್ಯ ರುಕ್ಮಿಣಿ ರನ್ಯ ರುಕ್ಮಿಣಿ ಅಂತಾರ. ನೋಡವ್ವ ಎಷ್ಟ್ ಚಂದ ಐತೆ ಹೆಸರ. ಅಲ್ರಿ ಆ ವೈಕುಂಠ ಪದವಿ ಬಿಟ್ಟು ಈ ನಡು ರಾತ್ರಿ ಇಲ್ಲಿ ಬರ ಕಾರಣ ಏನ್ರಿ? ಕಾರಣದ ದೂತೆ ಹೇಳ್ತೀನಿ ಕೇಳ. ಆಯ್ತ್ರಿ ಹೇಳ್ರಿ. ದೂತೆ ಶ್ರೀಕೃಷ್ಣ ಪರಮಾತ್ಮರು ಎನ್ನ ಮಂದಿರಕ್ಕೆ ಬರದ ಇಂದಿಗೆ ನಾಲ್ಕು ದಿನ ಆತು ದೂತೆ. ಅಯ್ಯೋ ನಮ್ಮವ್ವ ನಾಲ್ಕು ದಿವಸಕ್ಕೆ ಇಷ್ಟು ಸ್ವರ್ಗಿದೆಯಲ್ಲ, ಇಲ್ಲಿ ತಿಂಗಳಾನಗಟ್ಟಲೆ ಗಂಡು ಬಿಟ್ಟು ಹೋದ್ರು ಕೇಳೋರಿಲ್ಲ. ದೂತೆ ಚಾಷ್ಟಿ ಮಾಡ್ಬಾರ್ದ, ಈಗ ನಾ ಅವ್ರನ್ನ ಹುಡುಕೋ ಅಂತ ಬಂದಿನಿ, ನೀ ಏನಾರ ಸಹಾಯ ಆದಿ ಏನ ನಂಗ? ಏ ಅವರೇ ಲೊಕ್ಕಾರ ಬಿಡ್ರಿ, ಈ ಬಸವಣ್ಣ ನಿಂದ ಬಾಳ್ದಂಗ ಇಲ್ಲೇ ಇರ್ತಾರ. ಅವರ ಪರಮಾತ್ಮರಂದ್ರ ಇವ್ರ ನೋಡ್ರಿ. ಹೂ ದೂತೆ ಇವ್ರ ಇಷ್ಟೊತ್ತನಕ ಎಲ್ಲಿ ಹೋಗಿದ್ರ ಕೇಳ್ಬಾ ಹೋಗ. ಹಿಂಗ ಕೇಳೋದಿಲ್ರಿ? ಹೂ ದೂತೆ ಹಿಂಗ ಕೇಳ. ಇಷ್ಟೊತ್ತನಕ ಎಲ್ಲಿ ಹೋಗಿದ್ರಪ್ಪ? ಅವ್ರ ಕೇಳ್ತಾರ್ರಿ. ನನ್ನ ಮನಸ್ಸಿಗೆ ಬಂದ ಕಡೆ ಹೋಗಿದ್ದೆ ಅಂತ ಹೇಳು. ಹಿಂಗಂದ್ರೆ ಹೆಂಗ್ರಿ? ಏನ್ರ ಒಂದು ಕಾರಣ ಕೊಟ್ಟು ಹೇಳ್ರಲ್ಲ. ಏ ದೂತೆ ನಿನಗ ಆಗ್ಲೇನೆ ಹೇಳಲಿಲ್ಲೇನು? ಪಾತಾಳ ಲೋಕದಾಗ ಬಲಿಚಕ್ರವರ್ತಿ ನನ್ನ ಧ್ಯಾನ ಮಾಡ್ತಿದ್ದ ಅಂತ. ಅವಂಗ ನನ್ನ ದರ್ಶನ ಕೊಡಬೇಕಾಗಿತ್ತು, ಅದು ಅಲ್ದ ನನ್ನ ಗುರುಗಳಾದಂತ ಸಂದೀಪ ಮುನಿಗಳನ್ನ ಭೇಟಿಯಾಗಬೇಕಾಗಿತ್ತು, ಎಷ್ಟೋ ಜನ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಪೂರೈಸಬೇಕಾಗಿತ್ತು, ಅದಕ್ಕಂತ ಹೋಗಿದ್ದೆ ಅಂತ ಹೇಳಕ್ಕಿಗೆ. ಹಿಂಗಂತಾರ ನೋಡ್ರಿ ಅವರ. ದೂತೆ ಅವರು ಹೇಳೋದೆಲ್ಲ ಸುಳ್ಳ, ಅವ್ರು ಹೋಗಿದ್ ಜಾಗನ ಬೇರೆ ಐತಿ. ಹೌದವ್ವ, ಬೆಳಗ್ಗೆ ಕೆಲಗೇರಿ ಕೆರೆಗೆ ಈಜಾಡತ್ತಿದ್ರ. ದೂತೆ ಚಾಷ್ಟಿ ಮಾಡಬಾರ್ದ, ಪರಮಾತ್ಮರ ಗುಣ ನಿನಗ ಗೊತ್ತಿಲ್ಲ, ಹೇಳ್ತೀನಿ ಕೇಳ. ಹೇಳ್ರಿ. ಆ ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ. ಬಂದದ್ದೇನು ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಎಂದು ಕೇಳಿ ಬಾ. ಮಂದ ಗಮನಿಗೆ ಮೆಚ್ಚಿಯನ್ನನು, ಮಂದ ಗಮನಿಗೆ ಮೆಚ್ಚಿಯನ್ನನು, ಇಲ್ಲಿಗೆ ಗುರಿ ಮಾ ಇನ್ನೊಬ್ಬಕಿ ಮ್ಯಾಲಿಟ್ಟ ನನ್ನ ಮನ್ಮಥನ ಬಾನಕ ಗುರಿ ಮಾಡ್ಯಾರ, ಇದ ತಪ್ಪ ಹೌದಿಲ್ಲ? ತಪ್ಪಲ್ರಿ. ಹೋಗ್ ಕೇಳ್ಬಾ, ಹೋಗ್ ದೂತೆ. ಏನ್ರಿ ಪಾ, ತಪ್ಪು ನಿಮ್ದಾಯ್ತಲ್ರಿ. ಏ ದೂತೆ, ತಪ್ಪು ಅವಳ ಕಡೆನ ಐತಿ, ಹೇಳ್ತೀನಿ ಕೇಳು. ಹೌದ್ರಿ, ಹೇಳ್ರಿ. ಹಂಗಾರೆ ಹೇಳ್ರಿ. ಸುದತಿ ನಿನ್ನ ಯಾಕೆ ಚುಂಬನವ ನನ್ನ ಅತ್ಯಂತ ಪ್ರೀತಿಯವಳು ಅಂತ ತಿಳಿದು ತಿಳಿದು ಅವಳನ್ನ ನನ್ನ ಎಡತೊಡೆಯ ಮೇಲೆ ಕೂಡಿಸ್ಕೊಂಡು ಕೂಡಿಸ್ಕೊಂಡು ಒಂದು ಚುಂಬನ ಕೊಡಬೇಕು ಅಂದ್ರ ಬಾರಿ ಗದ್ಲ ಮಾಡಾರ ನೀವು ಮತ್ತೆ. ಏ ದೂತೆ, ಚಾಷ್ಟಿ ಮಾಡಬೇಡ. ಚುಂಬನ ಕೊಡಬೇಕು ಅಂದ್ರ ಏನ್ ಮಾಡಿದ್ಲು ಗೊತ್ತೈತನು? ಏನ್ ಮಾಡಿದ್ರಿ? ತನ್ನ ಸೆರಗಿನಿಂದ ಮುಖಾನ ವಾರಿ ಮಾಡ್ಬೇಕೇನು? ತಪ್ಪಲ್ರಿ. ತಪ್ಪ ಹೌದಿಲ್ಲ? ಹೌದು. ಮತ್ ಹೇಳ್ಬಾ ಹೋಗಕ್ಕೆ. ಏನ್ರವ್ವ, ನೀವ್ ಯಾವ್ಯಾವ ವೇಳೆದಾಗ ಏನೇನ್ ಮಾಡ್ಬೇಕು ಗೊತ್ತಾಗುದಿಲ್ಲ ನಿಮಗೆ? ದೂತೆ, ತಪ್ಪಿನ್ನು ಅವ್ರದೇ ಐತಿ. ಅಯ್ಯೋ ಅಯ್ಯೋ, ಹ್ಞೂ ಹೇಳ್ತೀನಿ ಕೇಳ. ಹೇಳ್ರಿ. ಚದುರಾಣಿ ಕೇಳೋ ಮಗನ, ಚದುರಾಣಿ ಕೇಳೋ ಮದನ ಕದನ ಕಲಾಪದ ಸಮಯದೊಳಗ ಮುಕುದ್ ಮ್ಯಾಲ್ ಸ್ವಲ್ಪ ಕಿರಿ ಬೆವರ್ ಬಿಟ್ಟಿತ್ಪ. ಅದು ಬಿಡಬಾರ್ದ್ರ. ಯಾಕ? ಅದು ಸತ್ತಾಗ್ ಬಿಡ್ತೈತ್ರಿ. ದೂತೆ, ಚಾಷ್ಟಿ ಮಾಡಬಾರ್ದ. ಬಿಟ್ಟಂತ ಬೆವರನ್ನ ಹುಟ್ಟಂತ ಪಿತಾಂಬರದ ಶರಗನಿಂದ ಒರ್ಸ್ಕೊಳಕಂತ ಹೋದ್ನ್ಯಾ ಹೋದ್ರೆ ಮುಖ ಸ್ವಲ್ಪ ವಾರಕ್ಕೆತ್ತಿಲ್ಲ. ಹೌದು. ಅಷ್ಟಕ್ಕ ಪರಮಾತ್ಮರ ಸಿಟ್ಟಾಗ್ಯಾರ, ಇದ ತಪ್ಪ ಹೌದಿಲ್ಲ? ಬುದ್ಧಿ ಇಲ್ರಿ ಅವರಿಗೆ. ಹೋಗ್ ಹೇಳ್ಬಾ. ಹೋಗ, ತಪ್ಪು ನಿಮ್ದಾಯ್ತಲ್ರಿ. ಏ ದೂತೆ, ಹ್ಞೂ, ತಪ್ಪು ಇನ್ನು ಅವಳದಾಯ್ತಿ. ಚೇ ಚೇ ಚೇ, ಸಾಕಾತ್ರಪ್ಪ ನಮ್ಗೆ. ಹೇಳ್ತೀರಿ ಕೇಳು. ಹಾ ಹೇಳ್ರಿ. ಸರಸಿ ಜಾಮುಕಿ ಸ್ಮರಣ ಪದೆಗೆ ಕರೆಯಲು ಕಾಯಿ ರುಕ್ಮಿಣಿ ನನ್ನ ಅತ್ಯಂತ ಪ್ರೀತಿಯವಳು ಅಂತ ತಿಳಿದು, ನನ್ನ ಪಟ್ಟದ ರಾಣಿ ಅಂತಾನೂ ತಿಳಿದು, 16,000 ಗೋಪಿಕಾ ಸ್ತ್ರೀಯರ ಮಂದಿರ ಬಿಟ್ಟು, ಉಳಿದ 7 ಪಟ್ಟದರಸಿಯರ ಮಂದಿರ ಬಿಟ್ಟು ಬಿಟ್ಟು ಇವಳ ಮಂದಿರಕ್ಕೆ ಬಂದ್ರ ಇವಳೇನ್ ಮಾಡ್ಬೇಕು ಹೇಳು? ಏನ್ ಮಾಡಿದ್ರಿ? ಚಟ್ ಅಂತ ಎದ್ದು ಒಳಗ್ ಹೋಗ್ಬಿಡೋದೇನು? ಚಟ್ ಅಂತ ಎದ್ದು ಒಳಗ್ ಹೋಗೋದು ಹೆಂಗ್ ಚೂರು ಲಕ್ಷಣನ ಅಲ್ಲಿ ನೋಡ್ರಿ. ಹೌದಲ್ಲ? ಹೌದು. ಹಾ, ಹೇಳ್ಬಾ, ಹೋಗಕೀಗ ಅದನ್ನ ನೋಡ್ರಿ. ನೀವು ಬಂದ ಕೂಡ್ಲೇ ದೂರಿಂದ ನೋಡಿ ಯಾವಾಗ ಬಂದ್ಯೋ ನನ್ನ ಬಹದ್ದೂರ ಅಂತ ಚಡ್ಡ ಇರ್ಬೇಕಾಗಿತ್ತು ನೋಡ್ರಿ. ಛೆ, ಚಾಷ್ಟಿ ಮಾಡಬಾರ್ದು. ತಪ್ಪಾಕಿದ ಐತೋ ಇಲ್ಲೋ? ತಪ್ಪಲ್ರಿ. ಹಾ, ಕೇಳ್ಬಾ, ಹೋಗು. ಏನ್ರಿ ವಾ, ತಪ್ಪು ನಿಮ್ದಾಯ್ತಲ್ರಿ ದೂತೆ. ತಪ್ಪ ಇನ್ನೂ ಅವ್ರದೇ ಐತಿ, ಹೇಳ್ತೀನಿ ಕೇಳ. ಹೇಳ್ರಿ. ಶ್ರೀಕೃಷ್ಣ ಪರಮಾತ್ಮರ ಎನ್ನ ಮಂದಿರಕ್ಕೆ ಬರಾತಾರಂತ ತಿಳಿದು ಅವರ ಪೂಜಾ ಸಾಮಗ್ರಿಗಳಾದ ಅಗರ ಚಂದನ, ಬಿಲ್ವಪತ್ರಿ, ಮಲ್ಲಿಗೆ, ಜಾಜಿಗೆ, ಸಂಪಿಗೆ ಇವನ್ನೆಲ್ಲ ತರ್ಲಿಕ್ಕಾಗಿ ಒಳಗ್ ಹೋದ್ನ? ಬರ್ಲಿಕ್ಕಾಗಿ ಸ್ವಲ್ಪ ತಡ ಆತ. ಅಷ್ಟಕ್ಕಾಗಿ ಪರಮಾತ್ಮರ ಸಿಟ್ಟಾಗ್ಯಾರ. ಇಷ್ಟಕ್ಕೆಲ್ಲ ಕಾಗಿ ಯಾಕೆ ಸಿಟ್ಟಾಗ್ರಿ? ಏ ದೂತೆ, ಚಾಷ್ಟಿ ಮಾಡಬಾರ್ದ. ನಾನು ಕಾಗಿ ಅನ್ಲಿಲ್ಲ, ಅಷ್ಟಕ್ಕಾಗಿ ಅಂದೆ. ಹೌದ್ರಿ, ತಪ್ಪು ನೋಡ್ರಿ ಅವ್ರದ. ಹೋಗ್ದೂತೆ, ಹೋಗಿ ಕೇಳ್ಬಾ, ಹೇಳ್ರಿ. ಹಾ ದೂತೆ. ಏನ್ರಿಪ್ಪ, ತಪ್ಪು ನಿಮ್ದಾಯ್ತಲ್ರಿ ದೂತೆ. ಸಾಕಿನ ಬಿಡು ನಡಿ ನಿನ ಸಲಗಿ ಸಾಕೆಲೆ ಮಾನಿನಿಯೇ. ದೂತೆ, ಮಾತಿಗೆ ಮಾತು ಪ್ರತ್ಯುತ್ತರ ಕೊಡ್ತಾಳ ಅಂದ ಮ್ಯಾಲ ಇವಳ ಸಲಗಿನ ಸಾಕಿನ ಅವಳು ಕೂಡ ಸರ್ವತಾ ಮಾತಾಡುದಿಲ್ಲ ಅಂತ ಹೇಳು. ಎಲ್ಲರೂ ಹಿಂಗ ಹೇಳೋದು ಬಿಡ್ರಿ. ಸರ್ವತ್ನಾಗ ಅಲ್ದರು ಬೆಳಗ್ ಮುಂಜಾನೆ ಮಾತಾಡ್ತಿರ್ಲ. ಏ ದೂತೆ, ಚಾಷ್ಟಿ ಮಾಡ್ಬೇಡ. ಬೇಕಾದ್ರ ನಿನ್ನ ಕೂಡ ಮಾತಾಡ್ತೇನಿ. ಅವರ ಗಾತಾತಲ್ರಿ. ಯಾಕೆ ದೂತೆ, ಏನಾತ? ಅಪ್ಪಾರ ಬಾಯ ಹೋಗ್ಬಿಟ್ಟತಿ, ಮೂಕಾಯ್ಬಿಟ್ಟಾರ ಅವ್ರು. ದೂತೆ, ಚಾಷ್ಟಿ ಮಾಡ್ಬೇಡ, ಏನಾತಂತ ಸರಿಯಾಗಿ ಹೇಳ. ನೋಡ್ರಿ, ಮಾತಿಗೆ ಮಾತು ಪ್ರತ್ಯುತ್ತರ ಕೊಡ್ತಾಳಂದ್ಮ್ಯಾಲ ನೀವನ್ನ ಸಲಗಿನ ಸಾಕು, ನಾ ಸರ್ವದಾ ಮಾತಾಡುದಿಲ್ಲ ಅಂತ ಯಾರು? ಹೋಗ್ಲಿ ಬಿಡು ದೂತೆ. ಪರಮಾತ್ಮರೀಗ ನಮ್ಮ ಮ್ಯಾಲ ಸಿಟ್ಟಾಗ್ಯಾರ. ಹೌದು, ಅವರು ನಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಏನಾತ? ಏನಾತು? ನಾವ ಹೋಗಿ ಅವ್ರನ್ನ ಮಾತಾಡ್ಸನಲ್ಲ. ಅಯ್ಯೋ ನಮ್ಮವ್ವ, ಮಾತಾಡ್ರಿ, ಗಂಡ ಹೆಂಡ ಮಾತಾಡ್ರಿ, ನಮ್ಮಪ್ಪಂದ ಏನ್ ಗಂಟು ಹೋಗುದು? ಆಯ್ತು ದೂತೆ, ಹೋಗಿ ನಾನ ಮಾತಾಡ್ತೇನಂತ. ಮಾತಾಡ್ರಿ, ಮಾತಾಡ್ರಿ. ಸ್ವಾಮಿ, ದಯಾನಿಧಿ, ಕರುಣಾಕರ, ಎನ್ ಕೂಡ ಪ್ರೀತಿಯಿಂದ ಒಂದ್ ಮಾತ್ ಮಾತಾಡ್ರಿ ಸ್ವಾಮಿ. ದೂತೆ, ಮಾತಾಡ್ವಲ್ರಿ ನೋಡ. ನೋಡ್ರಿ, ಪರಮಾತ್ಮರಿಗೆ ಯಾವಾಗಿರು ಎರಡ ಬೇಕು. ಏನವ? ಒಂದು ಪ್ರೀತಿ, ಒಂದು ಭಕ್ತಿ. ಈಗ ಪ್ರೀತಿಯಿಂದ ಮಾತಾಡಿರಿ, ಇನ್ಮೇಲೆ ಭಕ್ತಿಯಿಂದ ಮಾತಾಡ್ರಲ್ಲ. ಹಂಗಾಗ್ಲಿ ದೂತೆ. ಹಾ ಸ್ವಾಮಿ, ದಯಾನಿಧಿ, ಕರುಣಾಕರ, ನಿಮ್ಮ ಪಾದ ಕಮಲಗಳೇ ನನಗೆ ಗತಿ, ಎನ್ ಕೂಡ ಪ್ರೀತಿಯಿಂದ ಒಂದ್ ಮಾತ್ ಮಾತಾಡ್ರಿ ಸ್ವಾಮಿ. ಮಾತಾಡೋ ಭಗವಾನ. ದೂತೆ, ದೂತೆ, ಬಾಯಿಲೆ ಸಿಟ್ಟು ಅವ್ರಿಗೆ ಅಷ್ಟೈತನ, ನಮಗಿಲ್ಲನ? ಏ, ನಮಗೂ ರಗಡ ಐತ್ರಿ, ನೀವೇನ್ರ ಅಂದೇರ ಅಂತ ಸುಮ್ಮಾಗಿದ್ ನಾನು. ದೂತೆ, ಒಂದ್ ಕೆಲ್ಸ ಮಾಡ, ನೀನು ಅವ್ರ ಕೂಡ ಮಾತಾಡ್ಬೇಡ, ನಾನು ಮಾತಾಡೋದಿಲ್ಲ. ಹೌದಾ? ನಾನು ಮಾತಾಡೋದು ಬೇಡ, ನೀವು ಮಾತಾಡೋದಿಲ್ಲ, ಅವ್ರು ಮೊದ್ಲ ಮಾತಾಡೋದು ಬಿಟ್ಟಾರ, ಇನ್ ಮತ್ ಮಂದಿ ಯಾಕೆ ಕುಂದಿರ್ತಾರ, ಕಲ್ಲು ಹೋಗಿತಾರ. ದೂತೆ, ಚಾಷ್ಟಿ ಮಾಡ್ಬೇಡ, ನೀನ ನನ್ ಪಕ್ಷದ ದೂತಿಲ್ಲ. ಹೌದು, ಹೋಗ್, ಹೋಗಿ ಅಲ್ಲಿ ನಿಂತ್ಕೊಳೋಗ, ನಾ ಹೇಳೋ ಮಟ್ಟ ಒಟ್ಟ ಮಾತಾಡ್ಬೇಡ. ಆಯ್ತ್ರಿ, ಆಯ್ತು. ದೂತೆ, ದೂತೆ, ಗೋನ ಕಳಗಾಡ್ಸಕತ್ತಿ? ಅದ ಅಳಗಾಡಕ್ಕೆ ಹುಟ್ಟೈತೆವ. ಅದನ್ನ ಗಟ್ಟಗೆ ಹಿಡ್ಕೊಂಡಿಲ್ಲ. ಆಯ್ತ್ರಿ ದೂತೆ. ಏ ಸುಮ್ಮಿರಿಪ್ಪ. ದೂತೆ, ಕೈಯ ಕಳಗಾಡ್ಸಾತಿ? ಅದು ಅಳಗಾಡಕ್ಕೆ ಹುಟ್ಟೈತ್ರಿ. ಅದನ್ನು ಗಟ್ಟಗೆ ಹಿಡ್ಕೊಂಡಿಲ್ಲ. ಆಯ್ತ್ರಿ ದೂತೆ, ದೂತೆ, ದೂತೆ, ದೂತೆ, ದೂತೆ, ದೂತೆ, ದೂತೆ, ದೂತೆ, ದೂತ ಅನ್ನೋದ ಸಕ್ಕರೆ ಚಿಲ್ಲ ಹೋಗಿರಿ, ಮ್ಯಾಲೊಂದು 28 ಚಪಾತಿ ಹಾಕ್ರಿ, ತುಪ್ಪ ಹಾಕ್ರಿ, ಉಪ್ಪಿನಕಾಯಿ ಹಾಕೊಂಡ್ ಮರಿಬೇಡ್ರಿ. ದೂತೆ, ಹಾ, ರುಕ್ಮಿಣಿ ಈಗ ಸಿಟ್ಟನೇ ಆಗದಾಳ. ಹೌದ್ರಿ. ಆತು, ನಾನು ಹೋಗಿ ಮಾತಾಡಿಸ್ತೇನೆ. ನೀವು ಮಾತಾಡಿಸ್ತೀರಿ? ಹ್ಮ್. ಎಷ್ಟು ಮಾತನ್ಯಾಗ ಮಾತಾಡಿಸ್ತೀರಿ? ಮೂರ ಮಾತು. ಹ್ಮ್. ಆಡಿದ್ರ ಮೂರ್ ಮಾತು. ಓಹ್. ಹೂಡಿದ್ರ ಮೂರ್ ಬಾಣ. ಹ್ಮ್. ಮೂರ ಮಾತನ್ಯಾಗ ಮಾತಾಡಿಸ್ತೇನೆ. ಹೌದ್ರಿ, ಆಯ್ತಪ್ಪ, ನಾವೊಂದು ಸ್ವಲ್ಪ ಬುದ್ಧಿ ಹೇಳ್ಬರ್ತೇವಲ್ಲ. ಆತಾತು, ಹೇಳ್ಬಾ, ಸರಿಯಾಗಿ ಹೇಳು.